ಮಗು ನೀನಗು ಅಳದಿರು ಎಂದಿಡೀ ಜೀವಕ್ಕೆ ನೀ ಪ್ರೇಮದ ಕಾಣಿಕೆ ಒಳಗು ಇರಗು ನಗಲು ಬಿಡಗು ಯಾಕೆ ಕಣ್ಣೀರು ನಿನ್ಯಾರು ನನ್ನ ಈ ಕಂದನ ನನ್ನ ಈ ಕಾದನ ನಗುವಿದೆ ತಿರು ನೀನೆಂದಿಗೂ ಚೂಮ್ಮಂತರ ಕಾಡಿ ಚೂಮ್ಕಿಂದರ ಗಾಡಿ ಚೂಮ್ ಅಕ್ಷರ ಕೇಳಿ ಅರೆರೆರೆಗೆ ನೋಡುವಲ್ಲಿ ಚಿತ್ತಾರ ಮೋಡಗಳಲ್ಲಿ ಮೋಡದ ಬೊಂಬೆಗಳ ನೋಡು ಜಿಂಕೆನ ನೋಡು ಸಿಂಹ. ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 7:00. ವಿಷಯ ಯುವ ಜನತೆ ಮತ್ತು ನಾಯಕತ್ವ. ಭಾಗವಹಿಸುತ್ತಾರೆ ಯಲ್ಲಾಪುರ ಪ್ರಥಮ ದರ್ಜಾ ಕಾಲೇಜು ವಿದ್ಯಾರ್ಥಿ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಮಾಲಿಕೆಯಲ್ಲಿ ಏರ್ ನೆಕ್ಸ್ಟ್ ನಿಮ್ಮ ದೇಶದ 75ನೆಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಿಮ್ಮದೇ ಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿ ದೀಪಕ್ ತಿಮ್ಮಣ್ಣ ಭಟ್ ಯುವಜನತೆ ಮತ್ತು ನಾಯಕತ್ವದ ಕುರಿತು ರಮ್ಯ ಪ್ರಕೃತಿ ಘನ ಸಂಸ್ಕೃತಿ ಸುಳಿಯೇ ಭಾವದಲ್ಲಿ ರಮ್ಯ ಪ್ರಕೃತಿ ಘನ ಸಂಸ್ಕೃತಿ ಸುಳಿಯೇ ಭಾವದಲ್ಲಿ ನಿನ್ನ ಆರಣಿ ಓ ಭಾರತ ಜನನಿ ಅಡಿಗೆ ಮಣಿವುದು ಮನವೋ ಭಾರತ ಜನನಿ. ಎಲ್ಲರಿಗೂ ನಮಸ್ಕಾರ ಕರೀತಾರೋ. ಅದೇ ರೀತಿ ಯುವಕರನ್ನು ಕೂಡ ಬಿಂಬಿಸಲಾಗಿದೆ. ಯುವಕರು ದೇಶದ ನಿರ್ಮಾಣದಲ್ಲಿ ಪ್ರಮುಖ. ನಮ್ಮ ಭಾರತ ಎನ್ನುವಂತಹದ್ದು ಯುವಕರ ದೇಶ. ನಮ್ಮ ದೇಶದ ಜನಸಂಖ್ಯೆಯ ಬಹುಪಾಲು ಯುವಕರಿಗೆ ಸೇರಿದ ಒಳಗಿರುವಂತಹವರು. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್ ಭಾರತದ ಸ್ವಾತಂತ್ರ್ಯವನ್ನ ಪಡೆಯುವಲ್ಲಿ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನ ವಹಿಸಿದವರು. ಇಂದು ನಾವೆಲ್ಲ ಸ್ವಾಶದ ಹೆಸರಿನಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಕಾಣಬಹುದು. ಭಾರತೀಯ ಯುವಕರು ದೇಶವನ್ನ ಎಲ್ಲಿಗೆ ತಲುಪಿಸಿದ್ದಾರೆ, ದೇಶವು ಇಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದಲು ಯುವಕರೇ ಕಾರಣರಾಗ್ತಾರೆ. ಆದರೆ ಇಂದಿನ ಭಾರತೀಯ ಯುವಕರು ಸ್ವಾರ್ಥಿಗಳಾಗಿದ್ದಾರೆ. ಅವರು ದೇಶದ ಪ್ರಗತಿಯ ಬಗ್ಗೆ ಯೋಚಿಸುವ ಬದಲು ತನ್ನ ಬಗ್ಗೆ ಮಾತ್ರ ಇಲ್ಲಿ ಯಾವುದೇ ಕಾರಣಕ್ಕೂ ಉಜ್ವಲವಾಗುವುದಿಲ್ಲ. ಇದನ್ನ ಯುವಜನತೆಯಾದಂತಹ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಪಟ್ಟಿದೆ ಯಾರಿಗೂ ಕೂಡ ಈ ಸಂದರ್ಭದಲ್ಲಿ ತಾಳ್ಮೆ ಎನ್ನುವಂತಹದ್ದಿಲ್ಲ. ಯಾವುದೇ ಒಂದು ಕಾರ್ಯ ಆಗಬೇಕು ಅಥವಾ ಎಲ್ಲಿಂದಲೋ ಎಲ್ಲಿಗೆ ಹೋಗಬೇಕು ಎನ್ನುವ ಒಂದು ತವಕ ಇದ್ರೆ ಅಲ್ಲಿ ಯಾವುದೇ ಕೂಡ ಒಂದು ತಾಳ್ಮೆ ಅತ್ಯಂತ ದುರಾದೃಷ್ಟಕರವಾದಂತಹ ಸಂಗತಿಯಾಗಿದೆ. ಈಗ ದೇಶದ ಯುವಕರು ತಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ. ಅಭಿವೃದ್ಧಿ ಹೊಂದಿತ್ತಿರುವಂತಹ ದೇಶದಿಂದ ಅಭಿವೃದ್ಧಿ ಹೊಂದಿದಂತಹ ದೇಶಾತ್ಮಕ ಎಲ್ಲ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು. ಆಸಕ್ತಿ ಎನ್ನುವಂತಹದ್ದು ಬಹಳ ಮುಖ್ಯ. ನಮಗೆ ಮನಸ್ಸಿ ಬಲಿಷ್ಠವಾದಂತಹ ರಾಷ್ಟ್ರದ ಅಭಿವೃದ್ಧಿಗಾಗಿ ಯುವಕರಲ್ಲಿ ಉಕ್ಕಿನ ಯಕೃತ್ತನ್ನ ಬಲವಾದ ಇಚ್ಛಾ ಯುವಕರು ರಾಷ್ಟ್ರದ ನಿಜವಾದ ಶಕ್ತಿ ಎನ್ನುವ ಹಾಗೆ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಸಹಿತ ದೇಶದ ಯುವಕರನ್ನ ಉತ್ತೇಜಿಸಿದವರು. ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಯುವಕರು ಮುಂದೆ ಬಂದ್ರು ಅಂತಾದ್ರೆ ಹಾಗೆ ಸ್ವಾಮಿ ವಿವೇಕಾನಂದರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರೇ ನೀಡಿದಂತಹ ಸಂದೇಶ, ಏಳಿ ಎದ್ದೇಳಿ ಗುರಿವಂತಹ ಯುವ ಸಪ್ತಾಹ ಎನ್ನುವಂತಹ ಏಳು ದಿನದ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿದೆ ಎನ್ನುವಂತಹದ್ದು ಅತ್ಯಂತ ಶೋಚನೀಯವಾದಂತಹ ಸಂಗತಿಯಾಗಿದೆ. ಹಾಗಿದ್ರೆ ಯುವಕರಾದಂತಹ ನಾವು ಮಾಡಬೇಕಾದದ್ದೇನು? ಕೇವಲ ನಾವು ಯುವಕರಾದಂತಹ ನಮ್ಮಿಂದ ಆಗಬೇಕಾದಂತಹ ಕೆಲವು ಜವಾಬ್ದಾರಿಗಳು ಸಹಿತ ಇದೆ. ಹಾಗಿದ್ರೆ ಯಾವ ಜವಾಬ್ದಾರಿಗಳು? ದೇಶದ ಕಡೆಗೆ ನಾವು ಮೊದಲು ಲಕ್ಷ್ಯವನ್ನ ವಹಿಸಬೇಕು. ದೇಶದ ಬದಲಾವಣೆಗೆ ದೇಶದ ಯುವಕರು ದೇಶವನ್ನ, ಯಾವುದೇ ಒಂದು ವಿಷಯದ ಕುರಿತಾಗಿ ನಮಗೆ ಪ್ರೀತಿ ಇದೆ ಅಂತಾದ್ರೆ ನಾವು ಆ ವಿಷಯದಲ್ಲಿ ಮುಂದುವರಿಯಬಹುದು, ಇಲ್ಲ ಅಂತಾದ್ರೆ ಅದು ಅಸಾಧ್ಯ. ಎಂದರಿತು ಸಾಧುವೆ ಹಾಡು ಚಾದಿಯ ಹಾಡನು ಹಾಡನು ಸಾರು ಸಿದ್ಧರೆ ವಿಶ್ವವರಿಯಲಿ ಹಾಡು ಸನ್ಯಾಸಿ ಸಾರು ಸಿದ್ಧರೆ ವಿಶ್ವವರಿಯಲಿ ಹಾಡು ಸನ್ಯಾಸಿ ದೇಶಪ್ರೇಮವನ್ನ ತೋರಿಸಲು ಯುವಕರು ರಾಜಕೀಯದಲ್ಲಿ ಆಸಕ್ತಿಯನ್ನ ತೋರಿಸಬೇಕು. ಇಂದು ದೇಶದ ಆಡಳಿತವು ವೃದ್ಧರ ಕೈಯಲ್ಲಿದೆ, ಇಂದಾಗಿ ರಾಜಕೀಯವು ದಿನ ಹೋದಂತೆ ತನ್ನ ಮಟ್ಟವನ್ನ ಕಳೆದುಕೊಳ್ತಾ ಇದೆ. ಈ ಹಳೆಯ ನಾಯಕ ಹಾಗೆ ಪಾಲಿಸುವುದಕ್ಕೆ ಮುಂದಾಗಿ ಅದರಿಂದ ಸಫಲರಾಗದೆ ವಿಫಲರಾಗ್ತಾ ಇದ್ದಾರೆ. ಹಾಗಿದ್ರೆ ನಾವು ಮುಖ್ಯವಾಗಿ ಮಾಡಬೇಕಾದಂತಹ ಕಾರ್ಯ ಯಾವುದು? ಮೊದಲಾಗಿ ನಾವು ಮತದಾನವನ್ನ ಮಾಡಬೇಕು. ಮತದಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಪಕ್ಷ ಅಂತ ನೋಡಬಾರದು, ಅದರ ಬದಲಾಗಿ ಯಾರಿಗೆ ಮತಗಳಾಗಿ ಅದನ್ನು ನಿರ್ಧರಿಸಬೇಕು. ಹಾಗಿದ್ರೆ ಈ ರಾಜಕೀಯದಲ್ಲಿ ಕೆಲವು ಮುಖಗಳು ಸಹಿತ ಇವೆ. ರಾಜಕಾರಣಿಗಳು ಮಾಡುವುದು, ಈ ಎಲ್ಲ ಅಭ್ಯಾಸಗಳು ಸಹಿತ ರಾಜಕಾರಣದಲ್ಲಿ ಗೋಚರಿಸ್ತಾ ಇದೆ. ಇದರಿಂದಾಗಿ ಯುವಕರು ಇತರನಾದಂತಹ ಒಂದು ಅನುಭವ ಇಲ್ಲ ಎನ್ನುವಂತಹ ಕಾರಣಕ್ಕಾಗಿ ಅಥವಾ ಅದನ್ನೇ ಒಂದು ಅಸ್ತ್ರವಾಗಿ ಬಳಸಿ ಸನ್ನಿವೇಶವಾಗಿದೆ. ಪೋಷಕರು ತಮ್ಮ ಮಗ ರಾಜಕೀಯಕ್ಕೆ ಬರುವ ಮೂಲಕ ಅವರ ಭವಿಷ್ಯವನ್ನ ಹಾಳು ಮಾಡಲು ಬಯಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ರಾಜಕೀಯ ಎನ್ನುವಂತಹದ್ದು ಹಾಳು ಎನ್ನುವಂತಹ ಭಾವನೆ, ಕಡಿಮೆ ಶಿಕ್ಷಣ, ಲಿಖಿತ ಅಥವಾ ಅಧ್ಯಯನ ಅಥವಾ ಕೆಲಸದಲ್ಲಿ ಆಸಕ್ತಿ ಇಲ್ಲದವನು ರಾಜಕೀಯಕ್ಕೆ ಬರ್ತಾ ಹೋಗ್ತಾನೆ ಎನ್ನುವಂತಹ ಮಾತುಗಳಿರುವುದರಿಂದ ಪೋಷಕರು ಸಹಿತ ಮಕ್ಕಳನ್ನ ರಾಜಕೀಯಕ್ಕೆ ಕಳಿಸುವಲ್ಲಿ ಹೆದರುತ್ತಾ ಇದ್ದಾರೆ. ಭಾರತದ ರಾಜಕೀಯವನ್ನ ನೋಡಿ ಹಲವಾರು ಜನ ಭಯ ಪಡ್ತಾ ಇದ್ರೆ, ಇನ್ನು ಕೆಲವರು ಸಹಿತ ಯುವಜನತೆ ಎನ್ನುವಂತಹದ್ದು ತೋರಿಸ್ತಾ ಇದೆ. ಹಾಗಿದ್ರೆ ಇಷ್ಟೇ ಅಲ್ಲ, ರಾಜಕೀಯವನ್ನ ಇಷ್ಟಪಡುವವರು ದೂರದಿಂದ ಕುಳಿತು ಕೇವಲ ನಾಟಕವನ್ನ ನೋಡುತ್ತಾ ಇತರರ ತಪ್ಪನ್ನ ಕಂಡುಕೊಳ್ಳಲು ಹೋಗಿ ಅದನ್ನ ಸರಿಪಡಿಸಲು ಹೆದರುತ್ತ ಮಾಧ್ಯಮದ ಮೂಲಕ ಧ್ವನಿ ಎತ್ತಲು ಆರಂಭಿಸಿದ್ದಾರೆ. ಇದು ಸಹ ಒಂದು ಉತ್ತಮ ಮಾರ್ಗವಾಗಿದೆ. ಆದರೆ ಇದರ ಹೊರತು ಅದು ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡಿಂಗ್ ಆರಂಭವಾಗುತ್ತಾ ಇದೆ. ಯಾವುದೇ ಸಾಮಾಜಿಕ ಮಾಧ್ಯಮದಲ್ಲಿಯೂ ಸಹಿತ ಅಂತಹ ನಾಯಕರ ಕಿವಿಗೆ ಅದು ತಲುಪುವುದಿಲ್ಲ. ಕೇವಲ ಇವರು ಕೈಯಲ್ಲಿರುವಂತಹ ಮೊಬೈಲ್ಗಳ ಸಹಾಯದಿಂದ ಇವರ ಸ್ವ ಇಚ್ಛೆಯಂತೆ ಹಲವಾರು ರೀತಿಯ ಸಂದೇಶಗಳನ್ನು ಹರಿಬಿಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದರೆ ಇದು ವ್ಯವಸ್ಥೆಯ ಒಳಗೆ ಧುಮುಕಿ ಅದನ್ನ ಸರಿಪಡಿಸುವ ಕಾರ್ಯ ಮಾಡಿದರೆ ಉತ್ತಮವಾಗುತ್ತದೆ. ಯಾವುದೇ ಸಂದರ್ಭದಲ್ಲಿ ನಾವು ಯಾವ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವೆ, ನಾವು ಏನನ್ನ ಮಾಡ್ತಾ ಇದ್ದೇವೆ, ನಮ್ಮಿಂದ ಯಾರಿಗೆ ಏನು ಲಾಭ, ಇದರಿಂದ ಉತ್ತಮವಾದಂತಹ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಳಬಹುದು. ನಿರುದ್ಯೋಗ, ಮೀಸಲಾತಿ ಸಮಸ್ಯೆ ಚಿಂತನೆಯು ಹೊಸತನದಿಂದ ದೇಶದ ಅಭಿವೃದ್ಧಿ ಖಚಿತವಾಗುತ್ತದೆ. ಆಧುನಿಕ ಭಾರತದ ನಿರ್ಮಾಣವನ್ನ ಮಾಡಲು ಇದು ಸಹಾಯಕ. ಆದ್ದರಿಂದ ಆಧುನಿಕ ಭಾರತ ನಿರ್ಮಾಣ ಆಗಬೇಕು ಅಂತಾದ್ರೆ ಅಲ್ಲಿ ಯುವಕರ ಭಾರತ ರತ್ನವು ಜನ್ಮಿಸಲಿ, ಹಿಂದೂಸ್ತಾನವು ಕನ್ನಡ ಮಾತೆಯ ಮಡಿಲಲ್ಲಿ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಧಮನಿ ಧಮನಿಯಲಿ ತುಂಬಿರಲಿ, ತರು ಧಮನಿ ಧಮನಿಯಲಿ ತುಂಬಿರಲಿ, ವಿಶ್ವ ಪ್ರೇಮಿ ಸಕಲ ಧರ್ಮದ ತತ್ವ ಸಮನ್ವಯ ತತ್ವ ಜ್ಯೋತಿ. ಹಿಂದೂಸ್ತಾನವು ಎಂದೂ ವಿದ್ಯಾವಂತರು ದೇಶವು ಇದರ ಲಾಭವನ್ನ ಪಡೆಯಬೇಕು ಮತ್ತು ದೇಶವನ್ನ ಮುಂದುವರಿಸಲು ಯುವಕರು ಮುಕ್ತವಾಗಿ ಹೊರಬರಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ದೇಶವನ್ನ ಉದ್ಧರಿಸಬೇಕು, ನಮ್ಮ ದೇಶವನ್ನ ಬೆಳೆಸಬೇಕು ಎನ್ನುವಂತಹ ಕನಸನ್ನ ಹೊಂದಿದ್ದಾರೆ ಮತ್ತು ಯುವಕರನ್ನ ರಾಜಕೀಯಕ್ಕೆ ಬರುವಂತೆ ಪ್ರೇರೇಪಿಸ್ತಾ ಇದ್ದಾರೆ. ಹಾಗಿದ್ರೆ ಕೇವಲ ಸಾಮಾಜಿಕ ಜವಾಬ್ದಾರಿಗಳು ಅಥವಾ ಬೇಕಾಗ್ತದೆ. ಇಂದು ಅನೇಕ ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ. ಕೆಲವರು ಅವರಷ್ಟಕ್ಕೆ ಅವರು ಸ್ವಾರ್ಥಿಗಳಾಗಿ ತಮ್ಮ ಮಿತಿಯಲ್ಲಿಯೇ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವುದರ ಮಟ್ಟಿಗೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮೋಜು ಮಸ್ತಿ ಎಂಬಂತಹ ಕೆಲವೊಂದು ಚಟುವಟಿಕೆಗಳಿಂದ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಕುಟುಂಬದ ಬಗೆಗಿನ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ. ಕುಟುಂಬದ ಆಧಾರ ಸ್ತಂಭಗಳಾದಂತಹ ಯುವಕರು ಅವರನ್ನ ನಂಬಿ ಬಾಳುತ್ತಿರುವಂತಹ ನಾಲ್ಕಾರು ಮಂದಿಗೆ ಹೊಟ್ಟೆಗೆ ಹಿಟ್ಟಿಲ್ಲದಂತೆ ಆಗ್ತದೆ ಎನ್ನುವಂತಹ ಕನಿಷ್ಠ ಕಲ್ಪನೆಯೂ ಇಲ್ಲದೆ ತಮಗೆ ಬೇಕಾದ ರೀತಿಯಲ್ಲಿ ಸ್ವೇಚ್ಛೆಯಿಂದ ಬದುಕ್ತಾ ಇದ್ದಾರೆ. ಹೀಗೆ ಇರುತ್ತಿರುವಂತಹ ಯಾವುದೇ ಯುವಕರಿಂದಲೂ ಸಹಿತ ಸದೃಢವಾದಂತಹ ಭಾರತವನ್ನ ಕಟ್ಟುವುದಕ್ಕೆ ಅಸಾಧ್ಯ. ಯುವಕರೆಂದರೆ ಪರಮಾಪ್ತಿ ಉತ್ಪನ್ನವಾಗ್ತದೆ, ಆದರೆ ಅದರ ಪ್ರತಿಕೂಲ ಉಪಯೋಗವನ್ನ ಮಾಡಿಕೊಂಡದ್ದೇ ಹೌದು ಅಂತಾದ್ರೆ ಪರಮಾಣು ಬಾಂಬ್ ಕೂಡ ತಯಾರಾಗಬಹುದು. ಆದ್ದರಿಂದ ಹೇಗೆ ನಾವು ಬಳಸ್ತೀವೋ ಮತ್ತು ಅವರ ಮನಸ್ಥಿತಿಗಳಲ್ಲಿ ನಮ್ಮ ದೇಶವೂ ಸಹಿತ ಆ ಯುವಕರೊಂದಿಗೆ ಸಾಗುತ್ತದೆ. ಇಡೀ ನಮ್ಮ ದೇಶದ ಯುವ ಶಕ್ತಿಯು ದೇಶ ಹಾಗೂ ವಿದೇಶಗಳಲ್ಲಿ ತನ್ನ ಭಾರತ ಮಾತೆಯ ಪ್ರತಿಷ್ಠೆಯನ್ನ ಮೆರೆಸುವುದಕ್ಕಾಗಿ ತನ್ನ ಪಾತ್ರವನ್ನ ವಹಿಸ್ತಾ ಇದೆ. ಅನೇಕ ಯುವ ವಿಜ್ಞಾನಿಗಳು, ಖಗೋಳ ಶಾಸ್ತ್ರಜ್ಞರು, ಬಾಬಿ ಜಿಂದಾಲ್ರಂತಹ ಇನ್ನು ಎಷ್ಟೋ ಜನ ಯುವಕರು ವಿಶ್ವದಲ್ಲಿ ಭಾರತದ ಹೆಸರನ್ನು ಎತ್ತಿ ಹಿಡಿದಿದ್ದಾರೆಯೋ. ಯುವಜನತೆ ವಿಘಟನಕಾರಿ ಹಾಗೂ ಅಸಂಗತವಾದಂತಹ ಕಾರ್ಯಗಳನ್ನ ಮಾಡುತ್ತಲಿದ್ದಾರೆ. ಹಾಗಿದ್ರೆ ಇದು ಯಾಕೆ? ಇದಕ್ಕೆಲ್ಲ ಕಾರಣ ಏನು? ಇಂಥ ಕಾರ್ಯಗಳಲ್ಲಿ ತೊಡಗಿರುವವರು ನಮ್ಮ ಅಶಿಕ್ಷಿತ ಯುವಕರೇ ಅಥವಾ ಸುಶಿಕ್ಷಿತ ಯುವಕರು? ದಿನದಿಂದ ದಿನಕ್ಕೆ ಇಂತಹ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾ ಇರುವಂತಹದ್ದು ಕಂಡು ಬರ್ತಾ ಇದೆ. ಇವರು ನಮ್ಮ ದೇಶದ ಹೆಸರನ್ನ ಹಾಳು ಮಾಡುವುದಕ್ಕಾಗಿ ಷಡ್ಯಂತರವನ್ನ ರಚಿಸ್ತಾ ಇದ್ದಾರೆ. ನಮ್ಮ ಅದೆಷ್ಟೋ ಸುಶಿಕ್ಷಿತವಾದಂತಹ ಯುವಕರು ಸಹಿತ ಈ ಎಲ್ಲ ಘಟನೆಗಳಿಗೆ ಕಾರಣರಾಗಿದ್ದಾರೆ. ಕೆಲವು ಯುವಕರು ಕೆಲಸಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನೇ ನೀಡುತ್ತಾರೆ ಮತ್ತು ಕುಟುಂಬ ಅವರಿಗೆ ಲೆಕ್ಕಕ್ಕೆ ಇರುವ ಇನ್ನೆಲ್ಲೋ ಅಥವಾ ಬೇರೆ ಮನೆಯನ್ನ ಮಾಡಿಕೊಡುವುದರ ಮೂಲಕವಾಗೋ ಅವರಿಂದ ಬೇರೆಯಾಗಿ ಉಳಿಯುತ್ತಾರೆ. ನಮ್ಮನ್ನ ಯುವ ಜನತೆ ಅಲ್ಲ, ನಮ್ಮನ್ನ ಯುವ ಶಕ್ತಿ ಎಂದು ಕರೆದಿದ್ದಕ್ಕಾಗಿ ಅಥವಾ ನಾವು ಅವರಿಂದ ಕುಟುಂಬಕ್ಕೆ ಮರ್ಯಾದೆಯನ್ನ ಕೊಡಬೇಕು, ಕುಟುಂಬಕ್ಕೆ ಸಮಯವನ್ನ ಕೊಡಬೇಕು, ಕುಟುಂಬದೊಂದಿಗೆ ಸಮಯವನ್ನ. ಭಾರತದಲ್ಲಿ ಪ್ರೀತಿ ವಿಶ್ವಾಸ ಎನ್ನುವಂತಹದ್ದು ಮುಖ್ಯವಾಗಿರುತ್ತದೆ. ಆದ್ದರಿಂದ ಅತ್ಯಂತ ಹೆಚ್ಚಿನ ಸಂಬಂಧವನ್ನ ಯಾವತ್ತಿಗೂ ಇರಿಸಿಕೊಳ್ಳಬೇಕು. ಉಳಿದ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಯುವಕರ ಸಂಖ್ಯೆ ಅತ್ಯಂತ ಹೆಚ್ಚು. ಒಟ್ಟು ಜನಸಂಖ್ಯೆಯ ಸುಮಾರು 65% ನಮ್ಮ ದೇಶದಲ್ಲಿ ಉದ್ಯೋಗದಲ್ಲಿರುವಂತಹ ಯುವಕರ ಸಂಖ್ಯೆಯೂ ಹೆಚ್ಚೇ ಆಗಿರುತ್ತದೆ. ಹೀಗಾಗಿ ನಮ್ಮ ದೇಶವನ್ನ ಯುವಶಕ್ತಿಯನ್ನ ಹೊಂದಿದಂತಹ ರಾಷ್ಟ್ರ ಎಂದು ಹೇಳಬಹುದು. ಹಾಗಾದರೆ ದೇಶವು ತಮ್ಮಲ್ಲಿಯ ಈ ಒಂದು ಭಾರದಂತೆ ಕಾಣಬೇಕೆ ಅಥವಾ ರಾಷ್ಟ್ರದ ಒಂದು ದೌರ್ಬಲ್ಯದಂತೆ ನಿರೂಪಿಸಬೇಕೆ ಅಥವಾ ಸಶಕ್ತ, ಸಮೃದ್ಧ, ಶಕ್ತಿಶಾಲಿ ಹಾಗೂ ಆತ್ಮನಿರ್ಭರ ಭಾರತದಂತಹ ನಿರ್ಮಾಣದಲ್ಲಿ ಅದರ ಉಚಿತವಾದಂತಹ ಉದಲಿಯೂ ಸಹಿತ ಜಾತಿ ಮತ ಎನ್ನುವಂತಹ ಭೇದವನ್ನ ನಾವು ಮಾಡದೆ ಯುವಶಕ್ತಿಗಳೆಲ್ಲ ಒಟ್ಟಾಗಿ ನಿಂತವು ಅಂತಾದ್ರೆ ಭಾರತದ ಮುಂದೆ ಯಾವುದೇ ಒಂದು ದೇಶವಾಗಲಿ, ಯಾವುದೇ ಒಂದು ವ್ಯಕ್ತಿಗಳಾಗಲಿ ತಲೆಯಂತಹ ವಿಷ ಬೀಜಗಳು ನಮ್ಮ ತಲೆಯಲ್ಲಿರುವುದರಿಂದ ನಾವೆಲ್ಲರೂ ಕೂಡ ಒಟ್ಟಾಗದೆ ಇರುವುದಕ್ಕೆ ನಾವು ನಮ್ಮ ತಲೆಯಿಂದ ಮೊದಲು ತೆಗೆಯಬೇಕು. ಅಂದ್ರೆ ಇದು ನನ್ನಿಂದಲೇ ಶುರು ಆಗಬೇಕು. ಯಾಕೆ ಅಂತ ಕೇಳಿದ್ರೆ ನಾವು ಬೇರೆಯವರಿಗೆ ಹೇಳುವುದಕ್ಕಿಂತ ಮೊದಲು ನಾವು ಅದನ್ನ ಪಾಲಿಸಿರಬೇಕು. ಹಾಗಿದ್ರೆ ಕೇವಲ ಕುಟುಂಬವಾಗಲಿ, ಯುವಕರು ಕೂಡ ಸಾಮಾಜಿಕವಾಗಿರಬೇಕು. ಸಮಾಜವನ್ನ ನಮಗಾಗಿ ರಚಿಸಿದ್ದು ಹಾಗಿದ್ರೆ ಯಾರು? ಸಂದರ್ಭದಲ್ಲಿ ಆಡಿದಂತಹ ಮಾತುಗಳಿಗೆ ನಾವು ಬೆಲೆಯನ್ನ ಕೊಡ್ತಾ ಇಲ್ಲ. ಸಮಾಜದ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಬೇಕು. ಸಮಾಜದ ಬಗೆಗಿನ ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮಂತಹ ಯುವಕರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ವರ್ಷಗಳೇ ಸಂದು ಹೋಯಿತು. ಆದರೆ ಸ್ವಾತಂತ್ರ್ಯದ ಪರಿಕಲ್ಪನೆ ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಕೇವಲ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿಂಚನೆ ಸಮಾಜಘಾತಕ ಕೆಲಸಗಳು ಅವುಗಳನ್ನ ಮಾಡುವುದರ ಮೂಲಕವಾಗಿ ನಮ್ಮ ಭಾರತದಲ್ಲಿಯೇ ಭಾರತೀಯ ಬ್ರಿಟಿಷರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಸಹಿತ ಈ ಭಾರತೀಯ ಬ್ರಿಟಿಷರ ಎನ್ನುವಂತಹ ಕೆಲವು ವ್ಯಕ್ತಿಗಳಿಂದ ನಮ್ಮ ಭಾರತ ಎನ್ನುವಂತಹದ್ದು ವಿಶ್ವಗುರು ಆಗುವುದಕ್ಕೆ ಇನ್ನು ಹಿಂದೇಟು ಹಾಕುತ್ತಾನೆ ಇದೆ. ಇಲ್ಲದೇ ಇದ್ರೆ ಇಷ್ಟು ದಿನಕ್ಕೆ ನಮ್ಮ ಭಾಯಕರ ಒಂದು ಕನಸನ್ನ ಈಡೇರಿಸುವುದಕ್ಕಾಗಿ ಒಗ್ಗೂಡಬೇಕು. ಕೇವಲ ನಮ್ಮ ಕುಟುಂಬದ ಹೆಣ್ಣು ಮಕ್ಕಳಲ್ಲದೆ ಇಡೀ ದೇಶವೇ ನಮ್ಮ ಕುಟುಂಬ ಎನ್ನುವಂತಹ ಭಾವನೆಯನ್ನ ಹೊಂದಿ ಹೆಣ್ಣು ಮಕ್ಕಳನ್ನ ಸಂರಕ್ಷಿಸಿದಾಗ ಮಾತ್ರ ನಮ್ಮಲ್ಲಿರುವಂತಹ ಬಡತನ, ಅನಕ್ಷರತೆ, ನಿರುದ್ಯೋಗದಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಹೊರವಾಗಿ ಬದಲಾಗ್ತದೆ. ಈಗ ನಮ್ಮ ನಮ್ಮಲ್ಲಿಯೇ ಬಿರುಕುಗಳನ್ನ ಇಟ್ಟುಕೊಂಡು ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನ ಕೊಡುವುದಕ್ಕೆ ಅಸಾಧ್ಯವಾಗಿದೆ. ಆದ್ದರಿಂದ ಮೊದಲು ನಮ್ಮ ಒಂದು ವ್ಯಕ್ತಿತ್ವವನ್ನ ನಾವು ಅತ್ಯಂತ